ಮಧುವಾಗಿನೀ ಬಾರೆ ಮಧುಬಾಲೆ ಬಲವಲ್ಲಿ ಲೋಕ ಮಧುಶಾಲೆ ನನ್ನಲ್ಲಿ ಮಾತು ನೂರಾಗಿದೆ ಮಧುವಾಗಿ ನೀ ಬಾರೆ ಮಧುಬಾಲೆ ಬಲವಲ್ಲಿ ಲೋಕ ಮಧುಶಾಲೆ ಸಂಪದ ಎಂಪಾದ ನಿನ್ನ ರೂಪರೇಖೆಗೆ ನಟ್ಟರೆ ನೀಮಲ್ಲದೆ ಸ್ವಪ್ನದ ಈ ಬಳ್ಳಿಗೆ ಇನ್ನಷ್ಟು ಹೂವಾಗಿದೆ ಜೊತೆಯಲ್ಲಿ ನೀ ಬಾರು ಜೊತೆಗಾರ ಕಥೆಯಲ್ಲಿ ಬಂದಂತೆ ಕಥೆಗಾರ ಮೃದುವಾಗಿ ನೀ ಬಾರೆ ಮಧುಬಾಲೆ ಬಲವಲ್ಲಿ ಲೋಕ ಮಧುಶಾಲೆ ನಿನ್ನಿಂದ ತಾನೇ ಒಂದೆಂದು ಮಾಸದಂತ ಮಂದಹಾಸ ಮೂಡಿದೆ ಇನ್ನಷ್ಟು ಬೇಕಾಗಿದೆ ಮೃದುವಾಗಿ ನೀ ಬಾರೆ ಮಧುಬಾಲೆ ಬಲವಲ್ಲಿ ಲೋಕ ಮಧುಶಾಲೆ ಜೊತೆಯಲ್ಲಿ ನೀ ಬಾರು ಜೊತೆಗಾರ ಕಥೆಯಲ್ಲಿ ಬಂದಂತೆ